ಏನೇನು ಮುನ್ನೆಚ್ಚರಿಕೆ ಕ್ರಮವನ್ನು ನಮ್ಮ ರೈತರು ಅನುಸರಿಸಬೇಕು, ಈ ಬಗ್ಗೆ ಇವತ್ತು ಮಾತನಾಡುವ. ಹೇಳಿ, ಈ ಸಸ್ಯ ಸಂರಕ್ಷಣಾ ಔಷಧಿಯ ಬಳಕೆಯಲ್ಲಿ ಜಾಗೃತಿಯನ್ನು ಯಾಕಾಗಿ ಅನುಸರಿಸಬೇಕು? ಮೊದಲು ನಾವು ಸಸ್ಯ ಸಂರಕ್ಷಣಾ ರಾಸಾಯನಿಕ ವಸ್ತುಗಳಿಂದ ವಿವಿಧ ಹಂತಗಳಲ್ಲಿ ಆಗುವ ದುಷ್ಪರಿಣಾಮಗಳ ಬಗ್ಗೆ ಹೇಳೋದಾದರೆ, ಮೊದಲನೆಯದಾಗಿ ತಯಾರಿಕಾ ಘಟಕಗಳಲ್ಲಿ ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ಭೂಪಾಲ್ನ ವಿಷಾನಿಲ ದುರಂತ, ತಮಗೆಲ್ಲರಿಗೂ ಗೊತ್ತಿರೋ ವಿಷಯ. ಎರಡನೆಯದಾಗಿ ರಾಸಾಯನಿಕ ವಸ್ತುಗಳ ಬಳಕೆಯಲ್ಲಿ, ಮತ್ತು ಮೂರನೆಯದಾಗಿ ಆಹಾರ ವಸ್ತುಗಳಲ್ಲಿ ಉಳಿಯುವಿಕೆ. ಹೀಗೆ ವಿವಿಧ ಹಂತಗಳಲ್ಲಿ ನಾವು ದುಷ್ಪರಿಣಾಮಗಳನ್ನು ಎದುರಿಸಬೇಕಾಗ್ತದೆ. ಈ ಮುಂಜಾಗ್ರತೆ ಕ್ರಮಗಳು ರಾಸಾಯನಿಕ ವಸ್ತುಗಳ ಮತ್ತು ಸಸ್ಯ ಸಂರಕ್ಷಣಾ ಯಂತ್ರೋಪಕರಣಗಳನ್ನು ಕೊಂಡಾಗಿನಿಂದ ಶುರುವಾಗ್ತದೆ. ನಾವು ಉದಾಹರಣೆಗೆ ಹೇಳಬೇಕಂದ್ರೆ, ಈ ಔಷಧಿಗಳನ್ನು ಅಧಿಕೃತ ಮಾರಾಟಗಾರರಿಂದನೇ ಕೊಂಡ್ಕೊಳ್ಬೇಕು. ಹೆಸರು, ಉಪಯೋಗಿಸುವ ವಿಧಾನ ಇರುವ ವಿವರಣಾ ಪಟ್ಟಿ ಈ ಔಷಧಿ ಬಾಟಲಿ ಅಥವಾ ಡಬ್ಬಿ ಮೇಲೆ ಅಂಟಿಸಿರಬೇಕು. ಈ ವಿವರಣಾ ಪಟ್ಟಿಯಲ್ಲಿರುವಂತೆ ನಿಯಮವನ್ನು ನಮ್ಮ ರೈತ ಬಾಂಧವರು ಚಾಚು ತಪ್ಪದೆ ಪಾಲಿಸಬೇಕು. ಈ ಔಷಧಿಗಳನ್ನು ಬೇರೆ ಡಬ್ಬಗಳಿಗೆ ವರ್ಗಾಯಿಸೋದಾಗ್ಲಿ ಅಥವಾ ಖಾಲಿ ಡಬ್ಬಗಳನ್ನು ಬೇರೆ ಉದ್ದೇಶಗಳಿಗೆ ಉಪಯೋಗಿಸೋದಾಗ್ಲಿ ಮಾಡಬಾರದು. ಈ ಔಷಧಿಗಳ ಪೂರ್ತಿ ವಿಷಯ ತಿಳ್ಕೋಬೇಕು. ರೋಗ ಮತ್ತು ಕೀಟಗಳ ಪೂರ್ತಿ ವಿಷಯ ತಿಳಿದು ಆಮೇಲೆ ಉಪಯೋಗಿಸಬೇಕು. ಇದನ್ನು ಶೇಖರಣೆ ಮಾಡಬೇಕಾದ್ರೆ ಮನೆಯಲ್ಲಿ ಸರಿಯಾದ ಜಾಗದಲ್ಲಿ ಇಡಬೇಕು. ಅಂದರೆ ವಾಸಿಸುವ ಕೋಣೆಯಲ್ಲಾಗಲಿ, ತೆರೆದ ಸ್ಥಳಗಳಲ್ಲಿ, ದನಕರುಗಳ ಕೊಟ್ಟಿಗೆಯಲ್ಲಿ, ತಗಡಿನ ಅಥವಾ ಆಸ್ಬೆಸ್ಟೋಸ್ ಮೇಲು ಚಾವಣಿ ಇರುವ ಕೋಣೆಗಳಲ್ಲಾಗಲಿ, ಅಥವಾ ತೇವ ಇರುವ ಅತಿ ಶಾಖ ಇರುವ ಕಡೆಗಳಲ್ಲಾಗಲಿ ನಾವು ಶೇಖರಿಸಬಾರದು. ಮೇಲುಗಡೆ ಕಪಾಟಿನಲ್ಲಿ ಸುರಕ್ಷಿತವಾಗಿ ಇಡಬೇಕು. ಈಗ ಯಾವುದೇ ಒಂದು ರಾಸಾಯನಿಕವನ್ನ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಏನೇನು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು ಎನ್ನುವುದರ ಬಗ್ಗೆ ನೀವು ಈಗಾಗಲೇ ಹೇಳಿದ್ರಿ. ಇನ್ನು ಇದರ ಬಳಕೆ ಮಾಡುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಯಂತ್ರೋಪಕರಣಗಳು ಅಥವಾ ಸಾಧನಗಳು ಕೂಡ ಬೇಕಾಗ್ತವೆ. ಇವುಗಳ ಖರೀದಿ ಸಂದರ್ಭದಲ್ಲಿ ಏನು ವಿಚಾರವನ್ನೆಲ್ಲ ಗಮನಿಸಬೇಕು? ಈಗ ನೋಡಿ, ಈ ಯಂತ್ರೋಪಕರಣಗಳನ್ನು ಕೂಡ ಅಧಿಕೃತ ಮಾರಾಟಗಾರರಿಂದಲೇ ನಾವು ತೆಗೆದುಕೊಳ್ಬೇಕಾಗ್ತದೆ. ಒಂದು ಮಾರುಕಟ್ಟೆಯಲ್ಲಿ ನಮಗೆ ವಿವಿಧ ಬಗೆಯ ಸಸ್ಯ ಸಂರಕ್ಷಣಾ ಯಂತ್ರೋಪಕರಣಗಳು ಲಭ್ಯ ಇದೆ. ಈಗ ನಮಗೆ ಬೇಕಾದ ಗಾತ್ರದ ಸಸ್ಯ ಸಂರಕ್ಷಣಾ ಯಂತ್ರೋಪಕರಣಗಳನ್ನೇ ನಾವು ಆಯ್ಕೆ ಮಾಡ್ಕೋಬೇಕು. ಈಗ ಮಾರುಕಟ್ಟೆಯಲ್ಲಿ ವಿವಿಧ ರೀತಿಯ ಸ್ಪ್ರೇಯರ್ಸ್, ಡಸ್ಟರ್, ಪವರ್ ಸ್ಪ್ರೇಯರ್, ಟ್ರ್ಯಾಕ್ಟರ್ ಚಾಲಿತ ಸ್ಪ್ರೇಯರ್, ಬೆನ್ನಿಗೆ ಹಾಕಿಕೊಳ್ಳುವಂತಹ ಸ್ಪ್ರೇಯರ್, ಬ್ಯಾಟರಿ ಚಾಲಿತ ಸ್ಪ್ರೇಯರ್, ಹೀಗೆ ವಿವಿಧ ಬಗೆಯ ಸ್ಪ್ರೇಯರ್ಗಳು ಲಭ್ಯವಿವೆ. ಇದನ್ನು ನಮ್ಮಲ್ಲಿರುವ ಹಣ ಮತ್ತು ಭೂಮಿಯ ವಿಸ್ತೀರ್ಣ, ಹಾಕಿರುವ ಬೆಳೆ, ಹೀಗೆ ವಿವಿಧ ಅಂಶಗಳನ್ನು ಗಮನದಲ್ಲಿರಿಸಿಕೊಂಡು ನಾವು ಸಸ್ಯ ಸಂರಕ್ಷಣಾ ಯಂತ್ರೋಪಕರಣಗಳನ್ನು ಆಯ್ಕೆ ಮಾಡಬೇಕಾಗ್ತದೆ. ಇದೇ ಸಮಯದಲ್ಲಿ ಮಾಹಿತಿ ಪುಸ್ತಕಗಳನ್ನು ನಾವು ಕೊಳ್ಬೇಕು. ಜೊತೆಯಾಗಿ ಅದು ಸರಿಯಾಗಿ ಕೆಲಸ ನಿರ್ವಹಿಸುತ್ತಿದೆಯೇ ಇಲ್ಲವೇ ಎಂದು ಖಚಿತಪಡಿಸಿಕೊಳ್ಬೇಕು. ಈಗ ಯಂತ್ರೋಪಕರಣಗಳನ್ನು ಖರೀದಿ ಸಂದರ್ಭದಲ್ಲಿ ಏನೇನು ಮುನ್ನೆಚ್ಚರಿಕೆಯನ್ನು ಅನುಸರಿಸಬೇಕು? ಸರ್, ಖರೀದಿಯ ಸಮಯದಲ್ಲಿ ಈಗ ಇದನ್ನು ಉಪಯೋಗ ಮಾಡಬೇಕಾದ್ರೆ ಕೆಲವು ಮುಂಜಾಗ್ರತೆ ಕ್ರಮಗಳನ್ನು ನಾವು ತಿಳಿದುಕೊಳ್ಬೇಕಾಗ್ತದೆ. ಈ ಮುಂಜಾಗ್ರತೆ ಕ್ರಮಗಳೆಂದರೆ, ಮೊದಲನೆಯದಾಗಿ ಈ ಸಿಂಪರಣಾ ದ್ರಾವಣ ಅಥವಾ ಪುಡಿ ಆಗಲಿ ಈ ಸಸ್ಯ ಸಂರಕ್ಷಣಾ ಯಂತ್ರಗಳಿಂದ ಸೋರುವಂತಿರಬಾರದು. ಎರಡನೆಯದಾಗಿ ಇವುಗಳು ಸರಿಯಾದ ಔಷಧಿ ಪ್ರಮಾಣವನ್ನು ಹೊಡೆಯುತ್ತಿದೆಯೇ ಇಲ್ಲವೇ ಎಂದು ಪರೀಕ್ಷಿಸಿಕೊಳ್ಬೇಕು. ಅಂದರೆ ಅಪ್ಲಿಕೇಶನ್ ರೇಟ್ ಅಂತ ಹೇಳ್ತೀವಿ ನಾವು. ಮತ್ತು ಮೂರನೆಯದಾಗಿ, ಈ ಯಂತ್ರೋಪಕರಣಗಳನ್ನು ಉಪಯೋಗಿಸುವವರು ಸರಿಯಾದ ದೇಹ ಸಂರಕ್ಷಣಾ ವಸ್ತುಗಳನ್ನು ಹೊಂದಿರಬೇಕು. ಅಂದರೆ ನಿಲುವಂಗಿ, ಕಣ್ಣಿಗೆ ಪೂರ್ತಿ ಮುಚ್ಚುವ ಕನ್ನಡಿಕ, ಮೂಗಿನ ಮುಚ್ಚಳಿಕೆ, ಕೈಗೆ ಕೈಗವಸುಗಳು ಹಾಕಿರಬೇಕು. ಈಗ ವಿಶ್ವಸಂಸ್ಥೆಯ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ನಾವು ಮಾಹಿತಿ ಪ್ರಕಾರ ನೋಡಬೇಕಾದ್ರೆ ವಿಶ್ವದಾದ್ಯಂತ 20,000 ಜನರು ಈ ರೋಗ ಮತ್ತು ಇತರೆ ಕೀಟನಾಶಕಗಳನ್ನು ಉಪಯೋಗ ಮಾಡೋದ್ರಿಂದ, ಸರಿಯಾಗಿ ಉಪಯೋಗ ಮಾಡದೇ ಇದ್ರೆ, ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸದೇ ಇದ್ರೆ ಬಹಳ ಅನಾರೋಗ್ಯಕ್ಕೆ ಈಡಾಗ್ತಾರೆ. ಈ ನಾಲ್ಕನೆಯದಾಗಿ, ಆರೋಗ್ಯಂತ ಶರೀರದಲ್ಲಿ ಗಾಯವಿಲ್ಲದವರು, ಸಸ್ಯ ಸಂರಕ್ಷಣೆ ಬಗ್ಗೆ ಮಾಹಿತಿಯನ್ನು ತಿಳಿದವರು ಮತ್ತು ಯಂತ್ರೋಪಕರಣಗಳನ್ನು ಉಪಯೋಗಿಸಲು ಮಾಹಿತಿಯನ್ನು ಖಚಿತವಾಗಿ ಗೊತ್ತಿರುವವರನ್ನ ನಾವು ಇದಕ್ಕೆ ಆಯ್ಕೆ ಮಾಡಬೇಕಾಗುತ್ತೆ. ಈ ಯಂತ್ರೋಪಕರಣಗಳನ್ನ ನಾಜಲ್ನಲ್ಲಿ ಸಾಮಾನ್ಯವಾಗಿ ಕಸ ತುಂಬಿಕೊಂಡು ಸಿಂಪರಣೆ ಆಗ್ತಿರಲ್ಲ. ನಮ್ಮ ರೈತರ ಪದ್ಧತಿ ಏನ್ ಮಾಡ್ತಾರಪ್ಪ ಅಂದ್ರೆ ಬಾಯಲ್ಲಿ ಊದ್ ಬಿಡ್ತಾರೆ, ಕಸ ಹೋಗುತ್ತೆ ಅಂತ. ಸೊ ಈ ತರ ಒಂದು ಪದ್ಧತಿಯನ್ನು ನಾವು ಅಳವಡಿಸ್ಕೋಬಾರದು. ತಂತಿ ಅಥವಾ ಒಂದು ನಮ್ಮಲ್ಲಿ ವೇಸ್ಟ್ ಬ್ರಷ್ ಅಂತ ಏನಿರ್ತೀವಿ, ಅದು ಅಥವಾ ಕಡ್ಡಿ ಉಪಯೋಗಿಸಿ ಕಸವನ್ನು ತೆಗೆದು ನಾಜಲ್ನ ಮತ್ತೆ ಸ್ವಚ್ಛ ಮಾಡಿ ಮತ್ತೆ ಅದನ್ನ ಸಿಂಪರಣೆಗೆ ಬಳಸಬಹುದು. ಮತ್ತೇನಪ್ಪ ಅಂದ್ರೆ, ಈಗ ಸಿಂಪರಣೆ ಬಗ್ಗೆ ಬಂದಲ್ಲಿ ಕೆಲವು ಅಂಶಗಳನ್ನು ನಾವು ಗಮನಿಸಬೇಕಾಗ್ತದೆ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಕೈಚಾಲಿತ ಸ್ಪ್ರೇಯರ್ ಬಗ್ಗೆ ನಾನು ಹೇಳ್ತೀನಿ. ಸ್ಪ್ರೇಯರ್ನಲ್ಲಿ ಉಪಯೋಗಿಸುವ ನೀರು ಶುದ್ಧವಾಗಿರಬೇಕು. ಔಷಧಿ ತಯಾರಿಕಾ ಸಲಹೆಯಂತೆ ಹೇಳಿದವಷ್ಟು ಔಷಧಿಯನ್ನು ಸರಿಯಾದ ಪ್ರಮಾಣದ ನೀರಿನಲ್ಲಿ ಜೊತೆಗೆ ಸೇರಿಸಿ ದ್ರಾವಣವನ್ನು ತಯಾರಿಸಬೇಕು. ಅಂದರೆ ರೆಕಮೆಂಡೆಡ್ ಡೋಸೇಜ್ ಅಂತ ಏನು ಹೇಳ್ತೀವಿ ಪರ್ ಲೀಟರ್ಗೆ. ಸೊ ಅದನ್ನು ಹಾಕಿ ನಾವು ಸೊಲ್ಯೂಷನ್ ನ ಪ್ರಿಪೇರ್ ಮಾಡಬೇಕು. ಟ್ಯಾಂಕ್ ನಾನು ಪ್ರತಿಶತ 65-70 ಭಾಗದಷ್ಟು ಮಾತ್ರ ನಾವು ದ್ರಾವಣವನ್ನು ತುಂಬಿಸಬೇಕು. ಮತ್ತೆ ತುಂತುರು ಮಳೆ ಬೀಳುವ ಸಮಯದಲ್ಲಿ, ಅತಿ ಹೆಚ್ಚಾಗಿ ಗಾಳಿ ಬೀಸುವ ಸಮಯದಲ್ಲಿ ಸಿಂಪರಣೆ ಮಾಡಬಾರದು. ಸಿಂಪರಣೆ ಮಾಡುತ್ತಿರುವಾಗ ಸ್ಪ್ರೇಯರ್ ನಲ್ಲಿ ಸರಿಯಾದ ಒತ್ತಡ ಇರುವಂತೆ ನಾವು ನೋಡ್ಕೊಳ್ಬೇಕು. ಇಲ್ಲಾಂದ್ರೆ ನಾವು ಅದು ಸಿಂಪರಣೆಯನ್ನು ಮಾಡಿದ್ದು ಯೂಸ್ ಆಗೋದಿಲ್ಲ, ನಮಗೆ ಉಪಯೋಗ ಆಗೋದಿಲ್ಲ. ಈಗ ಕೆಲವೊಂದು ಈ ಔಷಧಿಯ ಬಾಟಲ್ಗಳಲ್ಲಿ ಅಥವಾ ಡಬ್ಬಗಳಲ್ಲಿ ಬೇರೆ ಬೇರೆ ಸಿಂಬಲ್ ಇರುವುದನ್ನ ನಾವು ನೋಡ್ತೀವಿ. ಕೆಂಪು ಬಣ್ಣದಲ್ಲಿ ಇರ್ತವೆ, ಕೆಲವು ಹಸಿರು ಬಣ್ಣದಲ್ಲಿ ಇರ್ತದೆ, ನೀಲಿ ಬಣ್ಣದಲ್ಲಿ ಇರ್ತದೆ, ಹಳದಿ ಬಣ್ಣದಲ್ಲಿ ಇರ್ತದೆ. ಇದರ ಬಗ್ಗೆ ಹೇಳಿ, ಇದರ ಒಂದು ವಿಶೇಷತೆ ಏನು, ಅದನ್ನು ಹೇಗೆ ಅರ್ಥೈಸಿಕೊಳ್ಳುವಂತಹದ್ದು ಅಂತ. ಈಗ ಬಾಟಲಿ ಮೇಲೆ ಕೆಂಪು ಬಣ್ಣದ ಗುರುತು ಮತ್ತೆ ಹಸಿರು ಬಣ್ಣದ ಗುರುತು, ಹೀಗೆ ಬೇರೆ ಬೇರೆ ಹಳದಿ ಬಣ್ಣದ ಗುರುತು, ಬೇರೆ ಬೇರೆ ಬಣ್ಣದ ಗುರುತುಗಳಿರ್ತವೆ. ಈಗ ಕೆಂಪು ಅಂತ ನಾವು ಹೇಳಿದ್ರೆ ಅತಿ ವಿಷಯುಕ್ತವಾದ ಕ್ರಿಮಿನಾಶಕ ಅಥವಾ ಕೀಟನಾಶಕ. ಸೊ ಇವನ್ನ ಬಳಸಬೇಕಾದ್ರೆ ನಾವು ಬಹಳ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅಳವಡಿಸ್ಕೊಳ್ಬೇಕಾಗ್ತದೆ. ಹೇಳ್ಬೇಕಂದ್ರೆ ಈಗ ಕೈಗವಸುಗಳು ಮತ್ತೆ ಹ್ಯಾಂಡ್ ಗ್ಲೌಸ್ ಅಂತ ಏನ್ ಹೇಳ್ತೀವಿ, ಹ್ಯಾಂಡ್ ಗ್ಲೌಸ್ ಯೂಸ್ ಉಪಯೋಗ ಮಾಡಬೇಕು, ಮತ್ತೆ ಮಾಸ್ಕ್ ಯೂಸ್ ಮಾಡಬೇಕು. ಸೊ ಹೀಗೆ ಕೆಲವೊಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ನಾವು ಮಾಡಬೇಕಾಗ್ತದೆ. ಮತ್ತೆ ಮನೆಯಲ್ಲಿ ದ್ರಾವಣಗಳನ್ನು ತಯಾರಿಸಬಾರದು, ಮನೆಯಿಂದ ಹೊರಗಡೆ ಸೊಲ್ಯೂಷನ್ ನ ಪ್ರಿಪೇರ್ ಮಾಡಬೇಕು. ಮತ್ತೆ ಬಾಟಲಿಗಳನ್ನು ತೆಗೆಯಕ್ಕೆ ಅದಕ್ಕೆ ಅಂತ ಇಟ್ಟಿರ್ತಕ್ಕಂಥ ಚಾಕು ಅಥವಾ ಇನ್ನಿತರ ಸಾಮಗ್ರಿಗಳನ್ನು ಉಪಯೋಗಿಸಬೇಕು. ಆ ಚಾಕುನು ಬೇರೆ ಕೆಲಸಕ್ಕೆ ಉಪಯೋಗಿಸಬಾರದು. ಈಗ ಆ ಖಾಲಿ ಬಾಟಲ್ಗಳನ್ನ ನಾವು ಬೇರೆ ಕೆಲಸಕ್ಕೆ ಉಪಯೋಗಿಸಬಾರದು, ಮತ್ತೆ ಈ ಔಷಧವನ್ನು ಬೇರೆ ಡಬ್ಬ ಖಾಲಿ ಡಬ್ಬಗಳಿಗೆ ವರ್ಗಾಯಿಸಬಾರದು. ಬಳಸಿದಂತಹ ಖಾಲಿ ಡಬ್ಬಗಳನ್ನು ಮಣ್ಣಲ್ಲಿ ಹಾಕಬೇಕು ಅಥವಾ ಬೇರೆ ಕಡೆ ಮಕ್ಕಳಿಗೆ ಯಾರಿಗೂ ಕೈಗೆಟುಕುವ ಜಾಗದಲ್ಲಿ ಇಡಬಾರದು. ಈಗ ಕೈಚಾಲಿತ ಯಂತ್ರಗಳ ಹಾಗೆ ಇತ್ತೀಚೆಗೆ ಈ ಪವರ್ ಆಪರೇಟೆಡ್ ಅಂತ ಹೇಳ್ತೀವಿ ಅಥವಾ ಎಂಜಿನ್ ಚಾಲಿತ ಸ್ಪ್ರೇಯರ್ಗಳು ಕೂಡ ಬರ್ತಾ ಇವೆ. ಇವುಗಳ ಒಂದು ಖರೀದಿ ಸಂದರ್ಭದಲ್ಲಿ ಮತ್ತು ಉಪಯೋಗಿಸುವ ಸಂದರ್ಭದಲ್ಲಿ ಏನೇನು ಮುಂಜಾಗ್ರತೆ ಕ್ರಮವನ್ನು ಅನುಸರಿಸಬೇಕು? ಈಗ ನೋಡಿ ಸರ್, ಈಗ ಪವರ್ ಸ್ಪ್ರೇಯರ್ ಮತ್ತೆ ಮಾನವ ಚಾಲಿತ ಅಂದ್ರೆ ಹ್ಯಾಂಡ್ ಸ್ಪ್ರೇಯರ್ಸ್ ಅಂತ ಏನ್ ಹೇಳ್ತೀವಿ, ಇವೆರಡಕ್ಕೂ ಸ್ವಲ್ಪ ಡಿಫರೆನ್ಸ್ ಉಂಟು. ಅಂದ್ರೆ ಈ ಪವರ್ ಸ್ಪ್ರೇಯರ್ ಅಥವಾ ಡಸ್ಟರ್ ಉಪಯೋಗಿಸುವ ಮುಂಚೆ ಅವುಗಳ ಬಗ್ಗೆ ಸೂಕ್ತ ತರಬೇತಿಯನ್ನು ನಾವು ಅವರನ್ನ ನಡೆಸುವವರಿಗೆ ಮೊದಲು ಕೊಟ್ಟು ಆಮೇಲೆ ಈ ಕೆಲಸಕ್ಕೆ ಬಿಡಬೇಕು. ಈ ಯಂತ್ರಗಳಲ್ಲಿ ಏನಾದರೂ ದೋಷ ಅಥವಾ ತೊಂದರೆ ಕಂಡು ಬಂದಲ್ಲಿ ಅವುಗಳನ್ನು ನಿಲ್ಲಿಸಿ ರಿಪೇರಿ ಮಾಡಬೇಕು. ಯಾವುದೇ ಯಂತ್ರೋಪಕರಣಗಳಾಗಲಿ ಸಿಂಪರಣಾ ಮಿಶ್ರವನ್ನು ತಯಾರಿಸುವುದನ್ನು ಮನೆಯಿಂದ ಹೊರಗಡೆ ಮಾಡಬೇಕು. ಮತ್ತೆ ಇಲ್ಲಿ ಕೆಲವೊಂದು ನಾವು ಮೂವಿಂಗ್ ಪಾರ್ಟ್ಸ್ ಅಂತ ಏನ್ ಹೇಳ್ತೀವಿ, ಬೆಲ್ಟ್ ಅಥವಾ ಗೇರ್ ಆಗಿರ್ಬೋದು. ಸೊ ಅದು ಔಷಧಿ ಸಿಂಪರಣಾ ವೇಳೆ ಏನಾದರೂ ತೊಂದರೆ ಬಂದ್ರೆ ನಮ್ಮ ರೈತರು ಏನ್ ಮಾಡ್ತಾರೆ, ಸಡನ್ ಆಗಿ ಹಂಗೆ ಬೇರೆಯವ್ರ ಸಹಾಯ ತಗೊಂಡು ಅದನ್ನು ರಿಪೇರಿ ಮಾಡಕ್ ಹೋಗ್ತಾರೆ. ಆ ತರ ಕೆಲಸ ಕಾರ್ಯಗಳನ್ನು ಆ ತರ ಪದ್ಧತಿಯನ್ನು ರೂಢಿಸ್ಕೋಬಾರದು. ಅಂದ್ರೆ ಈಗ ಈ ಸಸ್ಯ ಸಂರಕ್ಷಣಾ ಕೆಲಸವನ್ನ ದಿನದಲ್ಲಿ ಯಾವಾಗ ಬೇಕಿದ್ರೂ ಮಾಡಬಹುದು ಅಥವಾ ನಿರ್ದಿಷ್ಟವಾಗಿ ಏನಾದ್ರು ಸಮಯ ಅಂತ ಇದೆಯಾ? ನೋಡಿ, ಈಗ ಸಸ್ಯ ಸಂರಕ್ಷಣೆ ಔಷಧಿ ಹೊಡೆಯೋದನ್ನು ಆದಷ್ಟು ನಾವು ಬೆಳಗ್ಗೆ ಅಥವಾ ಸಂಜೆ ಮಾಡಬೇಕು. ಮಧ್ಯಾಹ್ನ ಮಾಡದಿದ್ರೆ ಒಳ್ಳೆಯದು. ಒಂದು ಮಾಡುವವರಿಗೂ ಕೂಡ ಕಾರ್ಮಿಕರಿಗೂ ಕೂಡ ಒಂದು ಆಯಸ್ಸು ಜಾಸ್ತಿ ಆಗುತ್ತೆ, ಪರಿಶ್ರಮ ಹೆಚ್ಚಾಗುತ್ತೆ, ಮತ್ತೆ ಆ ಬಿಸಿಲಿಗೆ ಒಂದು ಅದು ಆವಿಯಾಗುವ ಒಂದು ಪ್ರಮಾಣವು ಜಾಸ್ತಿ ಆಗಿರ್ತದೆ. ಮತ್ತೆ ಗಾಳಿ ಎದುರುಗಡೆ ಹೊಡಿಬಾರದು, ಇವುಗಳಿಂದ ಬಹಳ ಹಾನಿಯನ್ನು ಅನುಭವಿಸ್ಬೇಕಾಗ್ತದೆ. ಜೊತೆಗೆ ಸುಮ್ಮನೆ ಔಷಧಿ ಹಾಳಾಗೋದನ್ನು ನಾವು ತಪ್ಪಿಸಬಹುದು. ಔಷಧಿ ಹೊಡೆಯುವಾಗ ಬೀಡಿ ಸಿಗರೆಟ್ ಸೇದೋದಾಗ್ಲಿ ಅಥವಾ ಏನಾದರೂ ತಿನ್ನುವುದು, ಕುಡಿಯುವುದು, ಎಲೆ ಅಡಿಕೆ ಜಿಗುವುದು, ಇದನ್ನು ಸಾಧಾರಣ ನಮ್ಮ ರೈತರು ಮಾಡ್ತಾ ಇರ್ತಾರೆ. ಸೊ ಈ ತರ ಪದ್ಧತಿಯನ್ನು ಅಳವಡಿಸ್ಕೋಬಾರದು. ಕುಡಿಯುವುದಾಗಲಿ ಅಥವಾ ಏನಾದರೂ ತಿನ್ಬೇಕಾದಲ್ಲಿ ಎಲ್ಲ ಕೈಕಾಲುಗಳನ್ನು ಸ್ವಚ್ಛವಾಗಿ ಸೋಪಿಂದ ತೊಳೆದುಕೊಂಡು ಆದರೆ ಸ್ನಾನ ಮಾಡಿ ನಂತರ ತೆಗೆದುಕೊಳ್ಳಿದ್ರೆ ಉತ್ತಮ. ಈಗ ಕುಡಿಯುವ ನೀರಿನ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಮತ್ತೆ ಒಂದು ಸಾರಿ ಸಿಂಪರಣೆ ಮಾಡಿದ ನಂತರ ಕೃಷಿ ಯಂತ್ರೋಪಕರಣಗಳನ್ನ ಶುದ್ಧವಾಗಿ ಇಟ್ಟುಕೊಳ್ಳಬೇಕು ಎನ್ನುವಂತಹ ವಿಚಾರ, ಇದಕ್ಕಾಗಿ ಆ ನೀರಿನ ಮೂಲವನ್ನು ಹುಡುಕಬೇಕಾಗ್ತದೆ. ಎಲ್ಲಿ ಯಾವ ನೀರನ್ನು ಉಪಯೋಗಿಸುವುದು, ಹೇಗೆ ಬಳಕೆ ಮಾಡುವಂತಹದ್ದು? ಸಾಧಾರಣ ನಮ್ಮ ರೈತರು ಹೊಲ ಗದ್ದೆಗಳಲ್ಲಿ ಅಥವಾ ಬಾವಿ ಕಾಲುವೆಗಳಲ್ಲಿ ಈ ಯಂತ್ರೋಪಕರಣಗಳನ್ನು ತೊಳೆದು ಬಿಡ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ನೀರು ಕಲುಷಿತವಾಗುತ್ತದೆ, ಮತ್ತೆ ಬೇರೆ ಕೆಲಸಗಳ ಕಾರ್ಯಗಳಿಗೆ ಉಪಯೋಗ ಮಾಡೋಕ್ಕಾಗಲ್ಲ. ಉಪಯೋಗ ಮಾಡಿದ್ರೂ ಬಹಳಷ್ಟು ಹಾನಿಗಳಾಗ್ತವೆ. ಸೊ ಇದನ್ನ ಈ ಪದ್ಧತಿಯನ್ನು ರೈತರು ಸೂಕ್ಷ್ಮವಾಗಿ ಗಮನಿಸಿ ನೀರನ್ನು ಈ ಮೂಲಗಳಿಂದ ತೆಗೆದುಕೊಂಡು ಬಂದು ದೂರದಲ್ಲಿ ಯಂತ್ರೋಪಕರಣಗಳನ್ನು ಸ್ವಚ್ಛ ಮಾಡಬೇಕು. ಪ್ರತಿನಿತ್ಯ ಕೆಲಸ ಆದ ಮೇಲೆ ಸ್ವಚ್ಛ ಮಾಡುವುದು ಬಹಳ ಮುಖ್ಯವಾದ ಕೆಲಸ. ಇದನ್ನು ಹೆಚ್ಚಿನ ಜನರು ಮಾಡೋದಿಲ್ಲ. ಔಷಧಿ ಸಿಂಪರಣೆ ಮಾಡ್ತಾರೆ, ಸಂಜೆ ತಂದು ಮನೆಗಿಟ್ಬಿಡ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ನಾವು ಸ್ಪ್ರೇಯರ್ ಆಗಲಿ ಅಥವಾ ಡಸ್ಟರ್ ಆಗಲಿ ಬಹಳ ದಿನಗಳ ಕಾಲ ಅವು ಅಂದ್ರೆ ಡ್ಯೂರೇಬಲ್ ಇರಲ್ಲ, ಬಳಕೆ ಬರೋದಿಲ್ಲ. ಸೊ ಹಾಗಾಗಿ ಸ್ವಚ್ಛತೆ ಎನ್ನುವುದು ಬಹಳ ಮುಖ್ಯವಾದ ಕೆಲಸ. ಇನ್ನು ದಿನನಿತ್ಯ ಸಂರಕ್ಷಣೆ ಬಗ್ಗೆ ಹೇಳಬೇಕಾದ್ರೆ ಡೈಲಿ ಮೇಂಟೆನೆನ್ಸ್ ಅಂತ ಏನ್ ಹೇಳ್ತೀವಿ, ಔಷಧಿ ಸಿಂಪರಣೆ ಆದ ತಕ್ಷಣ ನಾವು ಸ್ಪ್ರೇಯರ್ನಂದು ಶುದ್ಧ ನೀರಿನಿಂದ ಸ್ವಚ್ಛಗೊಳಿಸಬೇಕು. ಹೊರಗಡೆ ಮತ್ತು ಒಳಗಡೆ ಎರಡೂ ಕಡೆ ಸ್ವಚ್ಛಗೊಳಿಸಬೇಕು. ಆದಷ್ಟು ಶುದ್ಧ ನೀರಿನನ್ನು ತುಂಬಿ 3 ನಿಮಿಷಗಳ ಕಾಲ ಸಿಂಪರಣೆ ಮಾಡಿದರೆ ಟ್ಯಾಂಕ್ನಲ್ಲಿ ಇರೋದು ಮತ್ತು ಪೈಪ್ನಲ್ಲಿರೋದು ನಾಜಲ್ನಲ್ಲಿರೋದು ಎಲ್ಲ ಔಷಧಿ ಹೊರಗಡೆ ಬರುತ್ತೆ. ಸೊ ಮತ್ತೆ ಎರಡನೆಯದಾಗಿ ಯಾವುದಾದ್ರೂ ನಟ್ಟು ಅಥವಾ ಬೋಲ್ಟು ಸ್ಕ್ರೂ ಲೂಸ್ ಆಗಿದ್ರೆ ಸಟಿಲವಾಗಿದ್ರೆ ಅದನ್ನು ಗಮನಿಸಿ ಅದನ್ನ ಸರಿಪಡಿಸಬೇಕು. ಮತ್ತೆ ಎಲ್ಲಾದರೂ ಈಗ ಮೂವಿಂಗ್ ಪಾರ್ಟ್ಸ್ ಅಂತ ನಾನು ಹೇಳಿದೆ, ಗೇರ್ ಆಗಿರ್ಬೋದು, ಬೇರೆ ಮತ್ತೆ ಮಣ್ಣಿದೆ ಇನ್ನಿತರ ಪಾರ್ಟ್ಸ್ಗಳಾಗಿರ್ಬೋದು, ಚೈನ್ ಇರ್ಬೋದು, ಸೊ ಅಲ್ಲಿ ಆಯಿಲ್ ಬೇಕಾದ್ರೆ, ಗ್ರೀಸ್ ಬೇಕಿದ್ರೆ ಹಾಕಿ ಆ ಎಲ್ಲ ಕೆಲಸ ಆದ್ಮೇಲೆ ಯಂತ್ರೋಪಕರಣಗಳನ್ನು ತೇವವಿಲ್ಲದ ನೆರಳು ಇರುವ ಎತ್ತರ ಜಾಗದಲ್ಲಿ ಶೇಖರಿಸಬೇಕು. ಈಗ ಈ ರಾಸಾಯನಿಕಗಳು ಸಾಮಾನ್ಯವಾಗಿ ವಿಷಕಾರಿಯಾಗಿರುವಂತವು, ಇವುಗಳ ಆಕಸ್ಮಿಕವಾಗಿ ಮೈ ಮೇಲೆ ಸುರಿದುಕೊಳ್ಳುವಂತಹದ್ದಾಗಬಹುದು ಅಥವಾ ದೇಹದ ಒಳಗಡೆ ಹೋಗುವಂತಹದ್ದಾಗಬಹುದು, ಇಂಥದ್ದಾದ್ರೆ ಯಾವ ರೀತಿಯ ಒಂದು ಪ್ರಥಮ ಚಿಕಿತ್ಸೆಯನ್ನು ಕೊಡಿಸಬೇಕು? ಸಾಧಾರಣವಾಗಿ ಈಗ ಕ್ರಿಮಿನಾಶಕ ಆಗಲಿ, ಕೀಟನಾಶಕ ಆಗಲಿ, ಕಳೆನಾಶಕ ಆಗಲಿ, ನಾವು ಸಿಂಪರಣೆ ಮಾಡಬೇಕಾದ್ರೆ ಮನುಷ್ಯನ ದೇಹದೊಳಕ್ಕೆ ಇದು 3 ರೀತಿಯಾಗಿ ಪ್ರವೇಶ ಮಾಡುವ ಸಾಧ್ಯತೆ ಇದೆ. ಒಂದು ನಮ್ಮ ಚರ್ಮದ ಮೂಲಕ, ಇನ್ನೊಂದು ಮೂಗಿನ ಅಥವಾ ಬಾಯಿಯ ಮೂಲಕ, ಮತ್ತು ಬಾಯಿಯ ಮೂಲಕ. ಸೊ ಹಾಗಾಗಿ ಏನಾದರೂ ಔಷಧಿಗಳು ಬಟ್ಟೆ ಅಥವಾ ಚರ್ಮದ ಮೇಲೆ ಅಥವಾ ಕಣ್ಣಿನ ಮೇಲೆ ಕಣ್ಣಿನ ಒಳಗೆ ಬಿದ್ದರೆ ಅಥವಾ ಶುದ್ಧ ನೀರಿನಿಂದ ಸ್ವಚ್ಛ ಮಾಡಬೇಕು, ಸೋಪಿನಿಂದ ಕೈಗಾಲುಗಳನ್ನು ತೊಳೆದುಕೊಳ್ಳಬೇಕು, ಅವಶ್ಯಕತೆ ಇದ್ದಲ್ಲಿ ಡಾಕ್ಟರಲ್ಲಿ ತೋರಿಸ್ಬೇಕು ನಾವು. ಮತ್ತೆ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ನಾವು ಸದಾ ಇಟ್ಕೊಳ್ಬೇಕಾಗ್ತದೆ. ಕೃಷಿಯಲ್ಲಿ ಯಾಂತ್ರೀಕರಣದ ಅಗತ್ಯ ಇದೆ ಅಂತ ನಾವು ಸಾಮಾನ್ಯವಾಗಿ ಹೇಳುವಂತಹದ್ದು, ಕೃಷಿ ಯಂತ್ರೋಪಕರಣಗಳು ಅಂದ ತಕ್ಷಣ ನಾವು ಒಂದು ಸಂಸ್ಕರಣ ಘಟಕಗಳಲ್ಲಿ ಉಪಯೋಗಿಸುವಂತಹ ಒಂದು ಸಾಧನಗಳಾಗಬಹುದು ಅಥವಾ ಕಳೆ ಕೊಚ್ಚುವಂತಹ ಯಂತ್ರ ಆಗ್ಬೋದು, ಸ್ಪ್ರೇಯರ್ ಆಗ್ಬೋದು, ನೆಲದಿನಲ್ಲೇ ಸ್ಪ್ರೇ ಮಾಡುವಂತಹದ್ದಿರಬಹುದು, ಹಾಗೆಯೇ ಗೇರು ಕೃಷಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಬೀಜವನ್ನ ಹಣ್ಣಿನಿಂದ ಪ್ರತ್ಯೇಕಿಸುವಂತಹ ಒಂದು ಸಾಧನ ಆಗ್ಬಹುದು, ಇದರಲ್ಲಿಯೂ ಕೂಡ ಸಾಕಷ್ಟು ಪ್ರಗತಿ ಆಗಿದೆ ಅಂತ ಕೇಳಿದ್ದೀವಿ. ಯಾವ ರೀತಿ ಒಂದು ಸಂಶೋಧನೆ ನಡೀತಾ ಇದೆ ಸರ್? ಈಗ ಗೇರು ಸಂಶೋಧನಾ ನಿರ್ದೇಶನಾಲಯದಲ್ಲಿ ಈಗ ನಾವು ಗೇರು ಹಣ್ಣಿನಿಂದ ಬೀಜವನ್ನು ಬೇರ್ಪಡಿಸುವ ಯಂತ್ರವನ್ನು ತಯಾರು ಹಂತದಲ್ಲಿದೆ. ಈಗ ಅದು ಫ್ಯಾಬ್ರಿಕೇಶನ್ ವರ್ಕ್ ಮುಗ್ದಿದೆ. ಈಗ ಅದನ್ನು ನಾವು ಈ ಸೀಸನ್ ಅಲ್ಲಿ ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಈಗ ಆಲ್ಮೋಸ್ಟ್ ಈಗ ಆ ಯಂತ್ರ ತಯಾರಿಕೆ ಮುಗ್ದಿದೆ. ಈಗ ಅದನ್ನು ಈ ಸೀಸನ್ ಅಲ್ಲಿ ನಾವು ಟೆಸ್ಟ್ ಮಾಡಿ ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮತ್ತೆ ಏನಾದರೂ ಮಾಡಿಫಿಕೇಶನ್ ಇದ್ರೆ ಮಾಡಿ ನಂತರ ರೈತರಿಗೆ ಲಭ್ಯವಾಗುವಂತೆ ಮಾಡತಕ್ಕದ್ದು. ಈಗ ನಾವೆಲ್ಲರೂ ಹೇಳ್ತಾ ಇದೀವಿ, ಎಲ್ಲರೂ ಮಾತಾಡ್ತೀವಿ ಮೆಕನೈಸೇಷನ್, ಕೃಷಿ ಯಾಂತ್ರೀಕರಣದ ಬಗ್ಗೆ ಎಲ್ಲರೂ ಮಾತಾಡ್ತೀವಿ. ಸೊ ಈಗ ನಮ್ಮಲ್ಲಿ ರೈತರಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ಈ ಯಾಂತ್ರೀಕರಣ ಅಂತಂದ್ರೆ ದೊಡ್ಡ ದೊಡ್ಡ ಮಿಷಿನರೀಸ್ನೇ ನಾವು ಯೂಸ್ ಮಾಡಬೇಕು, ಅದೆಲ್ಲ ಯಾಂತ್ರೀಕರಣ. ನಾವು ಸಣ್ಣ ಮಿಷಿನೇ ಆಗಲಿ, ಕೈಚಾಲಿತ ಆಗಲಿ ಅಥವಾ ಪ್ರಾಣಿ ಚಾಲಿತ ಆಗಲಿ ಅಥವಾ ಇಂಜಿನ್ ಚಾಲಿತ ಆಗಲಿ, ಟ್ರ್ಯಾಕ್ಟರ್ ಚಾಲಿತ ಆಗಲಿ, ನಾವು ಆ ಒಂದು ಕೆಲಸವನ್ನು ನಿರ್ದಿಷ್ಟ ಸಮಯದಲ್ಲಿ ಮುಗಿಸತಕ್ಕಂಥದ್ದು, ಕಡಿಮೆ ಲೇಬರ್ಸ್ನಲ್ಲಿ ನಾವು ಕೆಲಸ ಕಾರ್ಯವನ್ನು ಮುಗಿಸ್ತಕ್ಕಂಥದ್ದು ಮತ್ತು ಕಡಿಮೆ ವೆಚ್ಚದಲ್ಲಿ ಕೆಲಸವನ್ನು ಮುಗಿಸ್ತಕ್ಕಂಥದ್ದು. ಈಗ ನೀವು ಭಾರತ ದೇಶವನ್ನು ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದರೆ ಈಗ ಯುನೈಟೆಡ್ ನೇಷನ್ಸ್, ಅಮೆರಿಕಾ, ರಷ್ಯಾ, ಚೀನಾ, ಜಪಾನ್ನಲ್ಲಾಗಲಿ 95% ಕೃಷಿ ಯಾಂತ್ರೀಕರಣ ಇದೆ. ಬಟ್ ನಮ್ಮ ಭಾರತದ ದೇಶದಲ್ಲಿ ಈಗ ಸಾಧಾರಣ 40-45% ಮಾತ್ರ ನಾವು ಮೆಕನೈಸೇಷನ್ ಲೆವೆಲ್ನ ರೀಚ್ ಮಾಡಿದ್ದೀವಿ. ಅದರಲ್ಲೂ ನಾವು ಈಗ ಫೀಲ್ಡ್ ಕ್ರಾಪ್ಸ್, ಆಹಾರ ಧಾನ್ಯಗಳು ಏನು ಬೆಳಿತೀವಿ, ಫ್ರೂಟ್ಸ್ ವೆಜಿಟೇಬಲ್ಸ್ ಏನು ಬೆಳಿತೀವಿ, ಇಂಥದ್ರಲ್ಲಿ ಮೆಕನೈಸೇಷನ್ ಸ್ವಲ್ಪ ತುಂಬ ಇದೆ. ಅಂದರೆ ಆಲ್ಮೋಸ್ಟ್ ಒಂದು 40-45% ಇದೆ. ನಾವು ಈಗ ನಾವು ತೋಟಗಾರಿಕಾ ಬೆಳೆಗಳಲ್ಲಿ ಕಂಪೇರ್ ಮಾಡಿದ್ರೆ, ನಾವು ಹೋಲಿಸಿದ್ರೆ ಮೆಕನೈಸೇಷನ್ ಲೆವೆಲ್ ತುಂಬ ಕಡಿಮೆ ಇದೆ. ಸೊ ಹಾಗಾಗಿ ನಮ್ಮ ರೈತರು ಯಾವುದೇ ಒಂದು ಕೃಷಿ ಚಟುವಟಿಕೆಗಳನ್ನು ಮಾಡಬೇಕಾದ್ರೆ ಯಾಂತ್ರೀಕರಣವನ್ನು ಅಳವಡಿಸಿಕೊಳ್ಳೋದು ಬಹಳ ಮುಖ್ಯವಾಗಿದೆ ಈ ದಿನಗಳಲ್ಲಿ. ಒಳ್ಳೇದು ಡಾಕ್ಟರ್ ಮಂಜುನಾಥ್ ಅವರೇ. ಬೇರೆ ಬೇರೆ ಕೃಷಿ ಯಂತ್ರೋಪಕರಣಗಳು ಆಗ್ಬೋದು ಅಥವಾ ಒಂದು ಸ್ಪ್ರೇಯರ್, ಡಸ್ಟರ್ ಇಂಥದ್ದಾಗ್ಬೋದು ಮತ್ತು ಬೇರೆ ಬೇರೆ ಸಾಧನಗಳಾಗ್ಬೋದು, ಇವುಗಳ ಬಳಕೆಯ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು ಎನ್ನುವುದರ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಗೇರು ಬೆಳೆ ಸಂರಕ್ಷಣಾ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮಗಳು ಈ ಕುರಿತು ಗೇರು ಸಂಶೋಧನಾ ನಿರ್ದೇಶನಾಲಯದ ವಿಜ್ಞಾನಿ ಡಾ ಮಂಜುನಾಥ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇದುವರೆಗೂ ಗೇರಿನ ತಿರುಳು ತಿಳಿವು ಸಮಗ್ರ ಗೇರು ಕೃಷಿ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಿ ಟಿಎಸ್ ಪ್ರಸಾದ್. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಹಾಲಕ್ಕಿ ಸಂಪ್ರದಾಯದ ಪದಗಳು ನಾಗಪ್ಪ ಸಣಕೋಸು ಅವರಿಂದ. ಸಿಕ್ಕವ ನಿಲ್ಲುವನು ಯಮನ ಕೈಯ ಸಿಕ್ಕದೆ ಓಡುವನು, ಸಿಕ್ಕವ ನಿಲ್ಲುವನು ಯಮನ ಕೈಯಲ ಸಿಕ್ಕದೆ ಓಡುವನು, ಸಿಕ್ಕವ ನಿಲ್ಲುವನು ಅಮನ ಕೈಯ ಸಿಕ್ಕದೆ ಓಡುವನು, ಸಿಕ್ಕವ ನಿಲ್ಲುವನು ಅಮನ ಕೈಯ ಸಿಕ್ಕದೆ ಓಡುವನು. ಚಿಕ್ಕಮ್ಮ ಮಕ್ಕಳು ಹುಟ್ಟುವ ಕಾಲಕ್ಕೆ ಗಗ್ಗರ ನದಿಗಟ್ಟೆ ಪೋದರು, ಸಿಕ್ಕವ ನಿಲ್ಲುವನು ಸಿಕ್ಕವ ನಿಲ್ಲುವನು ಅಮನ ಕೈಯಲ ಸಿಕ್ಕದೆ ಓಡುವನು. ಅಕ್ಕಮ್ಮ ಮಕ್ಕಳ ಹುಟ್ಟುವ ಕಾಲಕ್ಕೆ ಗಗ್ಗನ ನೆಡಿಗೆಟ್ಟೆ ಪೋದರು, ಸಿಕ್ಕವ ನಿಲ್ಲುವನು ಸಿಕ್ಕವ ನಿಲ್ಲುವನು ಯಮನ ಕೈಯ ಸಿಕ್ಕದೆ ಓಡುವನು, ಸಿಕ್ಕವ ನಿಲ್ಲುವನು ಅಮನ ಕೈಯಲ ಸಿಕ್ಕದೆ ಓಡುವನು, ಸಿಕ್ಕವ ನಿಲ್ಲುವನು ಅಮನ ಕೈಯಲ ಸಿಕ್ಕದೆ ಓಡುವನು, ಸಿಕ್ಕವ ನಿಲ್ಲುವನು ಅಮನ ಕೈಯ ಸಿಕ್ಕದೆ ಓಡುವನು, ಸಿಕ್ಕವ ನಿಲ್ಲುವನು ಅಮನ ಕೈಯ ಸಿಕ್ಕದೆ ಓಡುವನು. ನಾನೆಂದು ಗಂಡವನೆಂಬ ಬುದ್ಧಿವಿಲ್ಲದೆ ಕೂಡಿದೆ, ಗಂಡವನೆಂಬ ಬುದ್ಧಿವಿಲ್ಲದೆ ಕೂಡಿದೆ, ಎದ್ದು ಅಗಲ ಮುನಿ ಎಡಗಲ ತಟ್ಟಲಿ ಮುದ್ದು ಸುರ್ಪಂದಾರ ವಿಠಲ ಸನಸಿಗಾರ, ಸಿಕ್ಕವ ನಿಲ್ಲುವನು ಸಿಕ್ಕವ ನಿಲ್ಲುವನು ಅಮ್ಮನ ಕೈಯಲ ಸಿಕ್ಕದೆ ಓಡುವನು. ಎದ್ದು ಗಂಡವನೆಂದು ಬುದ್ಧಿ ಇಲ್ಲದೆ ಕೂಡಿದೆ, ಗಂಡವನೆಂದು ಬುದ್ಧಿ ಇಲ್ಲದೆ ಕೂಡಿದೆ, ಎದ್ದು ಹೋಗಲ ಮುನ್ನ ಎಡಗಲ ತಟ್ಟಲು ಮುದ್ದು ಸಿಕ್ಕವ ನಿಲ್ಲುವನು ಸಿಕ್ಕವ ನಿಲ್ಲುವನು ಅಮನ ಕೈಯ ಸಿಕ್ಕದೆ ಓಡುವನು, ಸಿಕ್ಕವ ನಿಲ್ಲುವನು ಅಮನ ಕೈಯಲ ಸಿಕ್ಕದೆ ಓಡುವನು, ಸಿಕ್ಕವ ನಿಲ್ಲುವನು ಅಮನ ಕೈಯಲ ಸಿಕ್ಕದೆ ಓಡುವನು, ಸಿಕ್ಕವ ನಿಲ್ಲುವನು ಅಮನ ಕೈಯ ಸಿಕ್ಕದೆ ಓಡುವನು, ಸಿಕ್ಕವ ನಿಲ್ಲುವನು ಅಮನ ಕೈಯ ಸಿಕ್ಕದೆ ಓಡುವನು. ನೀರಿಗಂದೋಗುವಾಗ ರಂಗಯ್ಯತ ಯಾರು ಇಲ್ಲದೆ ಕೂಡಿದ, ರಂಗಯ್ಯತ ಯಾರು ಇಲ್ಲದೆ ಕೂಡಿದ, ದಾರಿಯ ನದಿಗಟ್ಟೆ ಹೋಯಿತು ಎನ ತಲೆ ಹೋರಾಟಗಳ ಮಾಡಿದ, ರಂಗಯ್ಯತ ಹೋರಾಟಗಳ ಮಾಡಿದ, ಸಿಕ್ಕವ ನಿಲ್ಲುವನು ಅಮನ ಕೈಯಲ ಸಿಕ್ಕದೆ ಓಡುವನು, ರಂಗಯ್ಯ ಯಾರು ಇಲ್ಲದೆ ಕೂಡಿದ, ರಂಗಯ್ಯನು ಯಾರು ಇಲ್ಲದೆ ಕೂಡಿದ, ದಾರಿಯ ನೆಲೆಗಟ್ಟಿ ಹೋಗಿಟ್ಟು ಎನತಗೆ ಹೋರಾಟಗಳ ಮಾಡಿದ, ರಂಗಯ್ಯ ಹೋರಾಟಗಳ ಮಾಡಿದ, ಸಿಕ್ಕವ ನಿಲ್ಲುವನು ಅಮನ ಕೈಯ ಸಿಕ್ಕದೆ ಓಡುವನು. ಮಡದಿ ಸಣ್ಣು ಹೋಳಂದೆ ಗಂಡ ದಂಡಿಗೆ ಹೋದೋ, ಗಂಡ ದಂಡೆಗೋದೋ, ಮಡದಿ ಸಣ್ಣು ಹೋಳಂದೆ ಗಂಡ ದಂಡಿಗೆ ಗೋದೋ, ಮಡದಿ ಸಣ್ಣು ಗಂಡ ದಂಡಿ ಗೋದೋ ದಂಡಿ ಹೋಗುವಾಗೆ ಏನ ನೆಟ್ಟೇವಾದು ಗಂಡ ಏನ ನೆಟ್ಟೇವಾದು ಏನ ನೆಟ್ಟೇವಾದು ಗಂಡ ಬಾಳೆ ನೆಟ್ಟೇವಾದೋ